ರಾಜ್ಯಗಳಲ್ಲಿ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ನಿವೃತ್ತ IAS ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋಕ್ಯೋ ಮಂದ ಆಖಿಯೆ ಜಿತ್ ಚಮ್ಮೆ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ತಾರಸಿಯಲ್ಲಿ ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆಯುತ್ತಿರುವ ಬೆಂಗಳೂರಿನ SA ರಾಜಶೇಖರ್ ಮತ್ತು ಪತ್ನಿ ಲಲಿತಾ ಅವರೊಡನೆ ಸಂದರ್ಶನ. ತಾರಸಿಯಲ್ಲಿ ಕೃಷಿ, ತಾರಸಿಯಲ್ಲಿ ಕೃಷಿ, ನಗರದವರಿಗೆ ಖುಷಿ. ತಗ್ಗುವುದು ಮನೆಯ ಬಿಸಿ, ಆಗುವುದಿಲ್ಲ ನೀರಿನ ಬಸಿ, ಆಗುವುದಿಲ್ಲ ನೀರಿನ ಬಸಿ. ತಾರಸಿಯಲ್ಲಿ ಖುಷಿ, ಕೇಳಿಗರೆ ರೈತ ಬಾಂಧವರೇ, ಜಮೀನಿದ್ದವರು ಭಾಳಷ್ಟು ಜನ ತಮಗೆ ಬೇಕಾಗಿರುವ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಬೆಳ್ಕೊಳ್ಳೋದು ಕಷ್ಟವೇ. ಇನ್ನು ಉಳಿದವ್ರ ಗತಿ ಏನಂತ ಅಂದ್ಕೊಂಡು ನಾವು ನೀವು ಮಾತಾಡ್ಬೋದು. ಆದರೆ ಕೆಲವು ನಗರವಾಸಿಗಳು ಮನೆಯ ಮೇಲ್ಗಡೆಯ ಜಾಗವನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ತರಕಾರಿಗಳನ್ನು, ಹಣ್ಣುಗಳನ್ನು, ಹೂಗಳನ್ನು, ಔಷಧಿ ಗಿಡಗಳನ್ನು, ಹೀಗೆ ಹತ್ತಾರು ನೂರಾರು ರೀತಿಯ ಬಗೆ ಬಗೆಯ ಸಸ್ಯಗಳನ್ನು ಬೆಳೆಸ್ಕೊಂಡು ಉಪಯೋಗಿಸ್ಕೊಂಡು ಆನಂದ ಪಡೆಯೋದಿದೆ. ಕೊಡಗಿನಲ್ಲೂ ಅಲ್ಲಲ್ಲಿ ಈ ರೀತಿಯ ಜನ ಕಾಣಿಸಿಕ್ತಾರೆ. ಮನೆ ಮೇಲ್ಗಡೆ ದನಕರುಗಳು ಹೋಗೋದಿಲ್ಲ, ಬೇರೆ ಜನನೂ ಕೈ ಹಾಕೋದಿಲ್ಲ. ಅನುಕೂಲಗಳಿದ್ದಾವೆ, ತುಂಬ ಹೊರೆ ಮಾಡ್ಕೋಬಾರ್ದು. ಹಾಗಂದ ಮಾತ್ರಕ್ಕೆ ಎಷ್ಟಿಡಬೇಕು ಅನ್ನೋ ಥರ ಆಲೋಚನೆಗಳು ಬರ್ಬೋದು. ಒಂದೊಂದು ಮನೆ ಮೇಲ್ಗಡೆ 50-100 ಕುಂಡಗಳನ್ನು ಅಥವಾ ಗ್ರೋ ಬ್ಯಾಗ್ಗಳನ್ನು ಇಟ್ಕೊಂಡು ಸಸ್ಯಗಳನ್ನು ಬೆಳ್ಕೊಳ್ಬೋದು. ಅತಿಯಾಗಿ ಅದು ಹೊರೆ ಅಂತ ಅನಿಸೋದಿಲ್ಲ. ನೀರು ಗದ್ದೆಯಲ್ಲಿ ನಿಂತ್ಕೊಳ್ಳೋ ಥರ ನಿಂತ್ಕೋಬಾರ್ದು ಅಷ್ಟೇ. ಅದು ನಿಲ್ಲಿಕ್ಕೂ ಆಗೋದಿಲ್ಲ ಬಿಡಿ ಅಲ್ವಾ. ಮಳೆ ಬಂದ ತಕ್ಷಣ ಪೈಪಿನ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ ನೀರು. ಗಿಡಗಳಿಗೆ ಹಾಕಿದ್ದು ಹಾಗೆ ನಿಧಾನಕ್ಕೆ ಹೊರಗಡೆ ಹೋಗ್ಬಿಟ್ಟು ಗಿಡಗಳು ಬೆಳೀತಾ ಇರ್ತವೆ. ಪಾಟುಗಳಲ್ಲಾಗಲಿ ಅಥವಾ ಕುಂಡ ಇಲ್ಲವೇ ಬ್ಯಾಗ್ಗಳು ಮತ್ತಿತರೆ ಪರಿಕರಗಳಲ್ಲಿ ನೀರೇನು ಅಷ್ಟಾಗಿ ನಿಲ್ಲೋದಿಲ್ಲ. ಹಾಕಿದ ನೀರು ಸಹ ತಾರಸಿ ಮೇಲೆ ನಿಂತ್ಕೊಳ್ಳೋದಿಲ್ಲ. ತಾರಸಿ ಕೃಷಿ ಒಳ್ಳೆಯ ವಿಚಾರವೇ. ಕೆಲವೊಂದು ಸಂದರ್ಭಗಳಲ್ಲಿ ಕೈತೋಟದಲ್ಲಿ ಸಸ್ಯಗಳನ್ನು ಬೆಳೆಸುವಾಗ ಸಮಸ್ಯೆಗಳಾಗ್ತವೆ. ನೆರಳಿನ ಅಡ್ಡಿ ಆಗಬಹುದು, ಅಕ್ಕಪಕ್ಕದವರು ಕಿತ್ಕೊಂಡು ಹೋಗ್ಬೋದು, ಇನ್ನು ಬೇರೆ ರೀತಿಯ ತೊಂದರೆಗಳು ಕಾಣಬಹುದು. ಆದರೆ ಮನೆಯ ಮೇಲಿರುವ ತಾರಸಿಯಲ್ಲಿ ಬಗೆ ಬಗೆಯ ಸಸ್ಯಗಳನ್ನು ಬೆಳೆಸ್ಕೊಂಡು ಆನಂದ ಪಡಿಬಹುದು, ಅನುಕೂಲಗಳನ್ನು ಕಾಣಬಹುದು. ಇವತ್ತು ಬೆಂಗಳೂರಿನ KRಪುರಂ TC ಪಾಳ್ಯ ನಿವಾಸಿ SA ರಾಜಶೇಖರ್ ಮತ್ತು ಅವರ ಪತ್ನಿ ಲಲಿತಾ ಅವರನ್ನು ಮಾತನಾಡಿಸಿದ್ವಿ. ಹೀಗೆ ವಾಟ್ಸಪ್ ಗುಂಪಿನಲ್ಲಿ ಅವರ ವಿಚಾರ ಗೊತ್ತಾಯಿತು. ಕರ್ನಾಟಕ ಪರಿಸರ ವೇದಿಕೆ ಈ ಒಂದು ಗುಂಪಿನಲ್ಲಿ ಪರಿಸರ, ಅರಣ್ಯ ಮತ್ತು ಇತರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ನೂರಾರು ಜನರ ಬಳಗ ಇದೆ. ಅವರು ತಾರಸಿಯಲ್ಲಿ ಬೆಳೆದಿರುವ ಚಿತ್ರಗಳನ್ನು ಹಾಕಿದ್ರು, ತಕ್ಷಣ ಸಂಪರ್ಕ ಮಾಡಿ ಮಾತನಾಡಿಸ್ತಾ ಅವರ ವಿಚಾರಗಳನ್ನು ಧ್ವನಿಮುದ್ರಣ ಮಾಡಿಕೊಂಡ್ವಿ. ನಿಮಗೂ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡು ಈಗ ಪ್ರಸಾರ ಮಾಡ್ತಿದ್ದೀವಿ. ನಿಮ್ಮ ಮಟ್ಟದಲ್ಲೂ ತಾರಸಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರೋರು ಮಾಡಿಕೊಳ್ಳಿ, ಇಲ್ಲ ಕೈತೋಟದಲ್ಲಿ ಅಥವಾ ಜಮೀನಿನಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡಿಕೊಂಡ್ರೆ ಅದು ನಿಮಗೆ ಅನುಕೂಲ ಆಗ್ತದೆ. ಈಗ ಎಸ್ ಎ ರಾಜಶೇಖರ್ ಅವರ ವಿಚಾರಗಳು. ನಾನು ಮಣ್ಣು ಮತ್ತೆ ಗೊಬ್ಬರ ವರ್ಮಿ ಕಂಪೋಸ್ಟ್ ಅವ್ರಿಗೆ ಏನೇನ್ ಮಾಡ್ಕೊಳ್ಬೇಕೋ ಐ ಆಮ್ ಸಪೋರ್ಟಿಂಗ್ ಟೇಕಿಂಗ್ ಕೇರ್ ಆಫ್ ದ ಪ್ಲಾಂಟ್ ಅಬ್ಸಲ್ಯೂಟ್ಲಿ ಬೈ ಮೈ ವೈಫ್ ಓನ್ಲಿ. ಶೀಸ್ ಎಕ್ಸ್ಟ್ರಾಆರ್ಡಿನರಿ. ಸಾಯೋ ಗಿಡನು ಹೆಂಗೆಂಗೋ ಹಂಗೆಂಗೆ ಮಾಡಿ ಗಿಡಿ ಅದನ್ನ ಜೀವ ಬರೆಸ್ಬಿಡ್ತಾರೆ. ಹೌದು, ಐ ರಿಯಲಿ ಅಪ್ರಿಶಿಯೇಟ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 4-5 years ಇಂದ ಮಾಡ್ತಾ ಇದೀವಿ. ಈಗ ಮನೆ ಕಟ್ಟಿ 1 year ಆಯ್ತು. ಆನ್ ಅವರ್ ಓನ್ ಹೌಸ್. ಇಷ್ಟು ದಿವಸ ಸ್ವಲ್ಪ ಏನು ಅಷ್ಟು ಮಾಡಕ್ ಆಗಿಲ್ಲ, ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ವಲ್ಲ. ಸ್ವಂತ ಮನೆ ಇರೋದ್ರಿಂದ ಓನ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ ಫುಲ್ ಟೆರೇಸ್ ಗಾರ್ಡನ್ ಮಾಡಿದ್ವಿ. ಬಾಡಿಗೆ ಮನೆಯಲ್ಲೂ ಮಾಡ್ತಾ ಇದ್ರಿ ಅಲ್ವಾ? ಅಲ್ಲೂ ಮಾಡ್ತಾ ಇದ್ವಿ ಟು ಸಮ್ ಎಕ್ಸ್ಟೆಂಟ್. ಫ್ಲಾಟ್ ಅಲ್ಲಿ ಇದ್ವಿ, ಅಲ್ಲಿ ಹಿಂದ್ಗಡೆ ಸ್ವಲ್ಪ ಸ್ಪೇಸ್ ಇತ್ತು ಬಾಲ್ಕನಿ ತರ, ಅದರಲ್ಲಿ ಕಬ್ಬು, ಸ್ವೀಟ್ ಪೊಟ್ಯಾಟೋ, ವೆಜಿಟೇಬಲ್ಸ್, ಅದು ಇದು, ಇವಾಗ ಆಲೂಗಡ್ಡೆ, ಈರುಳ್ಳಿ ಮಾತ್ರ ಔಟ್ ಸೈಡ್, ಮಿಕ್ಕಿದ್ದೆಲ್ಲಾನು ಟೆರೆಸ್ ಗಾರ್ಡನ್ ಅಲ್ಲೇ ಸಿಗುತ್ತೆ. ಸ್ಮಾಲ್ ಕ್ವಾಂಟಿಟಿ, ಡೈಲಿ ಅಷ್ಟಕ್ಕೆ ಏನೇನ್ ಬೇಕೋ ಆತರ. ಹೌದು ಸರ್, ಹೂಗಳು ಲಾಸ್ಟ್ ಟೈಮ್ ಒಂದು 2 months ಬ್ಯಾಕ್ ಸುಮ್ಮನೆ ಹಾಗೆ ಮೂರ್ ಬೀಜ ಇರೋದು ಕಡಲೆಕಾಯಿ ಬರುತ್ತಲ್ಲ, ಅದನ್ನ ದೊಡ್ಡ ಗ್ರೀನ್ ಬ್ಯಾಗ್ ಬರುತ್ತೆ ಫ್ಲಾಟ್ ಆಗಿ, ಅದ್ರಲ್ಲಿ ಹಾಕಿದ್ವಿ. ಎಲ್ಲ ಗ್ರೋತ್ ಆಗಿ ನಿಯರ್ಲಿ 2 kg ಕಡಲೆಕಾಯಿ. ಈಗ ಶೇಂಗಾ ಇದೆ, ಈಗ ಏನ್ ತರಕಾರಿಗಳಿದೆ ಸರ್? ಬದನೆಕಾಯಿ ಎಲ್ಲ ಖಾಲಿ ಆಗ್ಬಿಡ್ತು, 4-5 ಬೀಜ ಕಿಚ್ಕೊಂಡಿದೀವಿ. ಅದು ರೌಂಡ್ ರೌಂಡ್ ಆಗಿ ವೈಟ್ ಬರುತ್ತೆ ಫುಲ್ ಬದನೆಕಾಯಿ, ವೈಟ್ ವೆರಿ ಟೇಸ್ಟಿ, ಚೆನ್ನಾಗಿತ್ತು ಅದು. ಹಸಿಮೆಣಸಿನ್ಕಾಯಿನು ಬೆಳ್ಕೊಂತೀರಿ, ಟೊಮ್ಯಾಟೊ ಬೆಳ್ಕೊಂತೀರಿ ಅಲ್ವಾ? ಹೌದು ಹೌದು, ಟೊಮೆಟೊ ಅದು ಏನಂದ್ರೆ ಚಿಕ್ಕ ಚಿಕ್ಕ ಬರುತ್ತೆ ರೌಂಡ್ ರೌಂಡ್ ಗೋಲಿ ಟೊಮ್ಯಾಟೊ, ಗೋಲಿ ಟೊಮ್ಯಾಟೊ. ಇನ್ನೊಂದು ಫುಲ್ ಗೋಲಿ ಇರಲ್ಲ, ಸ್ವಲ್ಪ ಓವಲ್ ಶೇಪ್ ಬರುತ್ತೆ, ಸಲಾಡ್ಗೆಲ್ಲ ಹಾಕ್ತಾರೆ. ಮತ್ತೆ ಇದು ಬಂದು ನಾಟಿನ ಚಿಕ್ಕ ಚಿಕ್ಕ ರೌಂಡ್, ಮನೆ ಹತ್ರ ರೋಡ್ ಸೈಡ್ ಬೆಳೀತಾ ಇತ್ತು, ಅದನ್ನ ತಗೊಂಡ್ ಬಂದು ಇಟ್ವಿ. ಅದು ಅಲ್ಲಲ್ಲಿ ಬಿದ್ದು ಬಿದ್ದು ಫುಲ್ ಅದೇ ಒಂದು 5-6 ಪಾಟ್ಗಳು ಆಗ್ಬಿಡ್ತು. ಸ್ಟ್ರಾಬೆರಿ ಓನ್ಲಿ ಕೋಲ್ಡ್ ಪ್ಲೇಸಸ್ ಅಲ್ಲಿ ಮಾತ್ರ ಬೆಳೆಯೋದು ಇದು. ಬಟ್ ವಿ ಟ್ರೈಡ್, 9 ತಿಂಗಳಾಯ್ತು ಇದು ಇಟ್ಟು ಚಿಕ್ಕ ಗಿಡ, ಫಸ್ಟ್ ಎಲ್ಲ ಕಾಯಿ ಬಿಡ್ತು ಮತ್ತೆ ಎಲ್ಲ ಬಿದ್ದು ಬಿಡ್ತು, ಮತ್ತೆ ಈಗ ಸ್ವಲ್ಪ ಸಿಗರ್ತಾ ಇದೆ ಎಲ್ಲ. ಮನೆ ವೇಸ್ಟ್ ಎಲ್ಲ ನೀವು ಅಲ್ಲೇ ರೀಸೈಕಲ್ ಮಾಡ್ಕೊಂತಿದ್ದೀರಲ್ವಾ? ಇಲ್ಲ ಸರ್, ಅದು ಒಂದು ಮಾಡ್ತಾ ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ. ಒಂದು ಡ್ರಮ್ ತರ ಮಾಡ್ಬೋದು ಅಥವಾ ಒಂದು ಚೀಲದಲ್ಲಿ ದಿನ ವೇಸ್ಟ್ ಹಾಕ್ತಾ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ತಾ ಬಂದ್ಬಿಟ್ರೆ ಒಳ್ಳೆ ಗೊಬ್ಬರ ಆಗ್ಬಿಡುತ್ತೆ. ಬಿಟ್ಟು ಎಷ್ಟು ಮತ್ತೆ ಮಣ್ಣು ವೆರಿ ಸಿಂಪಲ್. ಏನಂದ್ರೆ ಅವ್ರಿಗೆ ಅದೆಲ್ಲ ಹಾಕಿದ್ರೆ ಎಲಿಗಳು ಬಂದ್ಬಿಡುತ್ತೆ ಅಂತ. ಅದೊಂದಿದು ಇಲ್ಲಿ ಬಂದ್ರು ಇಲ್ಲಿ ಕತ್ತರಿ 1-2 ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿನ ಸಮಸ್ಯೆ ಆಗಲ್ಲ, ಅನುಕೂಲ ಆಗ್ತದೆ. ತಾವು ಏನ್ ಓದಿರೋದು ಮತ್ತೆ ನಿಮ್ ಹಿನ್ನೆಲೆ ಹೇಳ್ಬೋದಾ? Just I studied BA only. Then I was in the income tax department. I was ITO. ಆದಾಯ ತೆರಿಗೆ ಅಧಿಕಾರಿಯಾಗಿ. ದೆನ್ ಐ ರಿಟೈರ್ಡ್ ಇನ್ 2017. ನೌ ಐ ಆಮ್ 65. ಐ ಆಮ್ ಪ್ಲೇಯಿಂಗ್ ಶಟಲ್ ಡೈಲಿ. ಡೈಲಿ ಐ ಪ್ಲೇ ಈವ್ನಿಂಗ್ 2.5 hours ಶಟಲ್. ಮೇಡಮ್ ಏನ್ ಓದಿದಾರೆ ಸರ್? ಶಿ ಸ್ಟಡಿ ಪಿಯುಸಿ ಓನ್ಲಿ. ಹೌಸ್ ವೈಫ್ ಅಲ್ಲದಾ? ಹೌಸ್ ವೈಫ್. ನಾವು ಇಬ್ರು ಬಂದು 3-4 years ಬ್ಯಾಕ್ ಲಾಲ್ಬಾಗ್ ಇದೆಯಲ್ಲ ಬ್ಯಾಂಗ್ಳೂರು, ಅಲ್ಲಿ ಹಾರ್ಟಿಕಲ್ಚರ್ ಟ್ರೈನಿಂಗ್ ಒಂದು 1 week ಕೊಟ್ಟಿದ್ರು ಫ್ರೀ, ಅದು ಅಟೆಂಡ್ ಮಾಡಿದ್ವಿ. ಜಸ್ಟ್ ಗೆಟ್ ಅವರ್ ಐಡಿಯಾ, ಅದರಿಂದ ಹಾಗೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ತಾರಸಿಯಲ್ಲಿ ತರಕಾರಿ ಸಸ್ಯಗಳಿರಲಿ, ಔಷಧೀಯ ಸಸ್ಯಗಳನ್ನು ಇಟ್ಟುಕೊಳ್ಳಿ, ಹೂವು ನೀಡುವ ಸಸ್ಯಗಳು ಇರಲಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ. ತಾರಸಿಯ ನೆರಳಲ್ಲಿ ಧೇನು, ಬಿಸಿಲಲ್ಲಿ ಬೆಳೆಸಿ ಲತೆಗಳನ್ನು, ಹರಡಲು ಹಾಕಿ ಕಂದರಗಳನ್ನು, ಆಗಾಗ್ಗೆ ತಡೆಯಿರಿ ಕಸಕಡ್ಡಿಗಳನ್ನು, ಆಗಾಗ್ಗೆ ತೆಗೆಯಿರಿ ಕಸಕಡ್ಡಿಗಳನ್ನು. ತಾರಸಿಯಲ್ಲಿ ಕೃಷಿ. ಓ ರಾಜಶೇಖರ್ ಅವರ ಪತ್ನಿ ಲಲಿತಾ ಅವರು ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ಮೇಡಮ್ ನಮಸ್ಕಾರ. ಮನೆ ಮುಂದೆ ಎಷ್ಟು ಪಾಟ್ಗಳು ಇರ್ಬೋದು ಮೇಡಮ್? ಒಂದು 100 ಪಾಟ್ಸ್ ಇರ್ಬೋದು ಸರ್. ಅದು ಆರ್ನಮೆಂಟಲ್ ಪ್ಲಾಂಟ್ಸ್ ಸ್ವಲ್ಪ ಇದೆ, ಒಟ್ಟು ಸೇರಿ ಎಲ್ಲ ಒಂದು 100-150 ಇರ್ಬೋದು. ಲಾಸ್ಟ್ ಮಂತ್ ಜಾನ್ವರಿಯಲ್ಲಿ ಸ್ವಲ್ಪ ಬೀನ್ಸ್ ಹಾಕಿದ್ದೆ, ಬೀನ್ಸ್ ಸ್ವಲ್ಪ ಬಂತು. ಮತ್ತೆ ಬದನೆಕಾಯಿ ಎಲ್ಲ ವೈಟ್ ವೆರೈಟಿ ಹಾಕಿದ್ದೆ, ಅದು ಎಲ್ಲ ಮುಗೀತು. ಈಗ ಸೀಡ್ಲಿಂಗ್ಗೆ ಬಿಟ್ಟಿದ್ದೀನಿ. ಮತ್ತೆ ರಾಡಿಶ್ ಹಾಕಿದ್ದೆ, ಅದು ಆಯ್ತು. ಮತ್ತೆ ಕಡಲೆಕಾಯಿ ಮಾಡಿದ್ದೆ, ಒಂದು 2 kg ಸಿಕ್ತು. ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಕಡಲೆಕಾಯಿ. ಏಪ್ರಿಲ್ ಮೇ ಅಲ್ಲಿ ನಾನು ಜಾಸ್ತಿ ಗಿಡಗಳು ಏನು ಹಾಕಕ್ ಹೋಗಲ್ಲ, ಬಿಸಿಲು ಜಾಸ್ತಿ ಇರುತ್ತಲ್ಲ, ಡೈರೆಕ್ಟ್ ಸನ್ಲೈಟ್. ಅದಕ್ಕೆ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆಗಕ್ ಮುಂಚೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ. ಮತ್ತೆ ಸೊಪ್ಪುಗಳು, ಚಿಲ್ಲೀಸ್, ಜಿಂಜರ್, ಪುದೀನ ಎಲ್ಲ ಮಾಡಿದ್ದೀನಿ. ರೋಸ್ ವೆರೈಟೀಸ್ ಇದೆ. ನಿಂಬೆ ಗಿಡ ಇದೆಯಾ? ನಿಂಬೆ ಇದೆ, ಅದು ಬಂಚ್ ಬಂಚಾಗಿ ಬಿಡೋದು. ಮತ್ತೆ ಗೋವಾ ಇದೆ, ಅಂಜೂರ್ ಇದೆ. ಗೋವಾನು ಆಗ್ಲೇ ಸ್ಟಾರ್ಟ್ ಆಯ್ತು, ಆಗ್ಲೇ ಒಂದು 10 ಹಣ್ಣು ಕಿತ್ಬಿಟ್ಟಿದ್ದೀನಿ. ಈಗ ನಿಂಬು ಒಂದು ಬಂಚ್ ಬಿಟ್ಟಿದೆ, ಇನ್ನು ದೊಡ್ಡದು ಹಾಕ್ಬೇಕು. ದೊಡ್ಡದು ಒಂದು ಇದೆ ಗಿಡದಲ್ಲಿ. ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಕೆಲವು ಪಾಟ್ ಎಲ್ಲ ಎಂಪ್ಟಿ ಆಗಿದೆ, ಮತ್ತೆ ಅದು ರೀಪಾಟಿಂಗ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಈ ಪಾಟ್ಗಳಲ್ಲಿ ಬೆಳೀತಾರ, ಚೀಲಗಳಲ್ಲಿ ಬೆಳೀತಾರ? ಇಲ್ಲ, ಗ್ರೋ ಬ್ಯಾಗ್ಸ್. ಗ್ರೋ ಬ್ಯಾಗ್ಸ್ ಇದೆ, ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತಲ್ಲ. ಹೌದು, ಗ್ರೋ ಬ್ಯಾಗ್ಸ್. ಮತ್ತೆ ಈ ಪಾಟ್ ಎಲ್ಲ ಬಿಸಿಲಿಗೆ ಕಟ್ ಆಗ್ಬಿಡುತ್ತೆ, ಒಡೆದೋಗುತ್ತೆ. ಗ್ರೋ ಬ್ಯಾಗ್ಸ್ ಅದು ಒಂದು ಚೆನ್ನಾಗಿರುತ್ತೆ. ಅದು ಗ್ರೋ ಬ್ಯಾಗ್ಸ್ ಅಲ್ಲೇ ಬೆಳೆಸ್ತೀನಿ. ಈಗ ಗೊಬ್ಬರ ಮಣ್ಣು ಅದನ್ನೆಲ್ಲ ಹೇಗ್ ಮಾಡ್ತೀರಿ? ರೆಡ್ ಮಣ್ಣು ಮತ್ತೆ ವರ್ಮಿ ಕಾಂಪೋಸ್ಟ್ ತಗೊಂಡ್ ಬರ್ತೀನಿ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾರೆ. ಮತ್ತೆ ಕೋಕೋ ಪೀಟ್ ತಗೊಳ್ತೀನಿ, ಪಕ್ಕದಲ್ಲೇ ಒಂದು ನರ್ಸರಿ ಇದೆ, ಅವ್ರಿಗೆ ಫೋನ್ ಮಾಡಿದ್ರೆ ತಂದು ಕೊಟ್ಬಿಡ್ತಾರೆ. ಅದೆಲ್ಲ ನಾನೇ ಅದು ರೇಷಿಯೋ ನೋಡಿ ಫಿಕ್ಸ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ನೀವು ಮತ್ತೆ ನಿಮ್ಮ ಯಜಮಾನರು, ಆಮೇಲೆ ಮಕ್ಕಳು ಕೈ ಜೋಡಿಸ್ತಾರೆ? ಇಲ್ಲ ಇಲ್ಲ, ನಾನು ಒಬ್ಳೆ ಮಾಡೋದೆಲ್ಲ, ಅವರೆಲ್ಲ ಬರೋದು ಬಂದು ಫೋಟೋ ಮಾತ್ರ ತೆಗಿತಾರೆ. ನಿಧಾನಕ್ಕೆ ಮಾಡ್ಬೇಕು. ನಾನು ಒಂದೊಂದು ಗಿಡ ಹತ್ರ ಮಾತಾಡಿ ಮಾತಾಡಿ ನೀರ್ ಹಾಕೋದು. ಅದೇ ಇವ್ರು ದಬ ದಬ ಅಂತ ಒಂದು ಕೆಲವು ಗಿಡಕ್ಕೆ ನೀರ್ ಜಾಸ್ತಿ ಬೇಕಾಗುತ್ತೆ. ಕೆಲವು ಗಿಡ ಟೊಮೆಟೋದೆಲ್ಲ ಸ್ವಲ್ಪ ನೀರ್ ಜಾಸ್ತಿ ಬೇಕು, ಅದ್ರಿಂದ ಇವ್ರು ಸ್ವಲ್ಪ ಕಡಿಮೆ ಹಾಕ್ತಾರೆ. ಅದು ಮತ್ತೆ ಈವ್ನಿಂಗ್ ಒಣಗೋಗುತ್ತೆ. ಅದಕ್ಕೆ ನಾನು ಗಿಡ ಎಲ್ಲ ನೋಡಿ ನೋಡಿ ಹಾಕೋದು. ಬಟ್ ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ನನ್ಗೆ ಮೈ ಹುಷಾರ್ ಇಲ್ಲ ಅಂದ್ರೆ ಮಾತ್ರ ಅವ್ರು ಹೋಗಿ ಸ್ವಲ್ಪ ನೀರ್ ಹಾಕಕ್ಕೆ ಹೇಳ್ತೇನೆ. ಬಾಡಿಗೆ ಮನೆಯಲ್ಲಿಯೂ ಮಾಡ್ತಾ ಇದ್ರೆ ಅಂತ ಅಂದಂಗಾಯ್ತಲ್ವಾ? ಹೌದೌದು, ಲೀಸ್ ಮನೇಲಿ ಇದ್ದೆ, ಫ್ಲಾಟ್ ಅಲ್ಲಿ. ಅಲ್ಲೂ ಬಾಲ್ಕನಿ ಅಲ್ಲಿ ಕಬ್ಬು ಎಲ್ಲ ಹಾಕಿದ್ದೆ, ಡ್ರಮ್ ಅಲ್ಲೇ ಬೆಳೆಸಿದೀನಿ ಕಬ್ಬು. ಗ್ರೂಪ್ ಏನಾದ್ರೂ ಮಾಡ್ಕೊಂಡಿದ್ರ ಈಗ? ಇಲ್ಲ ಸರ್, ಇಲ್ಲ ಇಲ್ಲ, ಯಾವ್ದು ಮಾಡ್ಕೊಂಡಿಲ್ಲ. ಆತರ ಮಾಡಿ ಮಾಡಿ. ಯಾವ್ದು ನಿಮ್ಮ ಯಜಮಾನರು ಕರ್ನಾಟಕ ಪರಿಸರ ವೇದಿಕೆ ಅಂತ ಒಂದು ಗ್ರೂಪ್ ನಲ್ಲಿ ಇದಾರೆ. ಈಗ ಸ್ಟ್ರಾಬೆರಿ ನಿಂಬೆ ಅದನ್ನೆಲ್ಲ ಫೋಟೋ ಹಾಕಿದ್ರು, ತಕ್ಷಣ ನಂಬರ್ ತಗೊಂಡು ಮಾತಾಡಿದೆ. ನಾನು ಹೇಳಿದ್ದೆ ಫಸ್ಟ್ ಟೈಮ್ ಅದು ಬಂದಿರೋದು, ಒಂದು 10 months ಆಯ್ತು ಅದು ಗಿಡ ತಗೊಂಡು. ನಾನು ಅದು ತುಂಬಾ ಸ್ಪ್ರೆಡ್ ಮಾಡಿದೀನಿ, ಅದು ಬೇರೆ ಪಾಟ್ಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿದೀನಿ. ಎಲ್ಲ ಹೂ ಇಟ್ಟಿತ್ತು, ಅದು ಈಗ ಎಲ್ಲ ಕಾಯಿ ಬಂದಿದೆ. ಮತ್ತೆ ಅವ್ರಿಗೆ ತೋರ್ಸ್ಲಿಕ್ಕೆ ನಾನು ಫೋಟೋ ತೆಗೆದು ತೋರಿಸಿದೆ, ಆಮೇಲೆ ಅವ್ರ ಮೇಲೆ ಬಂದು ನೋಡಿ ಫೋಟೋಸ್ ತಗೊಂಡ್ರು. ನಂಗೆ ಡೌಟ್ ಇತ್ತು ಈ ಕ್ಲೈಮೇಟ್ ಬರುತ್ತೋ ಏನೋ ಅಂತ, ಬಟ್ ಜಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಕರ್ಬೇವನ್ನ ಹಾಕೊಂಡಿರ್ಬೇಕಲ್ವಾ ತಾವು? ಕರಿ ಲೀಫ್ ಇಟ್ಟಿದೀನಿ ಸರ್, ಅದು ಸ್ಲೋ ಗ್ರೋತ್ ಆಗಿದೆ, ಅದಕ್ಕೆ ಏನೋ ಮಾಡ್ಬೇಕು, ಏನಾದ್ರು ನೋಡ್ಬೇಕು. ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ನುಗ್ಗೆ ಇಟ್ಟಿಲ್ಲ ನಾನು, ಕರಿಬೇವು ಇಟ್ಟಿದೀನಿ, ಇನ್ನು ಅದು ಸ್ಲೋ. ಹೌದೌದು, ನಿಧಾನ ನಿಧಾನ. ಹೌದು, ಆಮೇಲೆ ನೀವು ಮನೆಯಲ್ಲಿ ಈಗ ವೇಸ್ಟ್ ಏನು ಜನರೇಟ್ ಆಗುತ್ತೋ ಅದನ್ನೆಲ್ಲ ಅಲ್ಲೇ ರೀಸೈಕಲ್ ಮಾಡ್ಬೋದು ಮೇಡಮ್. ಏನಿಲ್ಲ, ಜಸ್ಟ್ ಪಾಟು ಅಥವಾ ಗ್ರೋ ಬ್ಯಾಗ್ ನಲ್ಲಿ ಹಾಕಿ ಪದ್ರ ಪದ್ರ ಮಣ್ಣು ಹಾಕ್ಬಿಟ್ರೆ ಬಹುಬೇಗ ಗೊಬ್ಬರ ಆಗ್ಬಿಡುತ್ತೆ. ಹೌದು ಸರ್, ಅದು ಮಾಡ್ಬೇಕು, ಅದು ಇದೆ ಐಡಿಯಾ ಇದೆ, ಮಾಡ್ಬೇಕು. ಈ ನಡುವೆ ಸ್ವಲ್ಪ ಊರುಗಳು ಅಲ್ಲಿ ಇಲ್ಲಿ ಹೋಗೋದು ಸ್ವಲ್ಪ ಜಾಸ್ತಿ ಆಯ್ತು, ಸ್ವಲ್ಪ ಗಾರ್ಡನ್ ಕಡೆ ನೋಡಿಲ್ಲ. ಇನ್ನು ಏಪ್ರಿಲ್ ಮೇ ಅಲ್ಲಿ ಎಲ್ಲ ರೀಪಾಟಿಂಗ್ ಮಾಡ್ಬೇಕು, ಬಿಸಿಲು ಜಾಸ್ತಿ ಆಗತ್ತಲ್ಲ, ನಿಧಾನಕ್ಕೆ ಮಾಡ್ಬೇಕು. ಈಗ ಲೋಕಲ್ ಫ್ರೂಟ್ ಎಲ್ಲ ಬಂದಿದೆ, ಸ್ಟ್ರಾಬೆರಿ ಹಾಕಿದ್ರು ಲಾಸ್ಟ್ ವೀಕ್, ಒಂದು 5 ತಗೊಂಡೆ, ಈಗ ಇನ್ನು ಇದೆ. ಆಮೇಲೆ ನಾಟಿ ಈರುಳ್ಳಿ ಇದೆ ಮೇಡಮ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಡ್ರ್ಯಾಗನ್ ಫ್ರೂಟ್ ಬೆಳೆಸಬಹುದು. ಹೌದು, ಅದು ಮಾಡ್ಬೇಕು ಸರ್. ಅದು ಸ್ವಲ್ಪ ಕಂಟೈನರ್ ದೊಡ್ಡದಿರ್ಬೇಕು ಅಷ್ಟೇ. ಇಲ್ಲ, ಗ್ರೋ ಬ್ಯಾಗ್ಸ್ 15x15 ಸಾಕಾಗುತ್ತೆ ಅದಕ್ಕೆ. ಇಲ್ಲ, ಸಾಕಾಗಲ್ಲ ಮೇಡಮ್, ಡ್ರಮ್ ಬೇಕಾಗುತ್ತೆ. ಬ್ಯಾರಲ್ ಬರುತ್ತಲ್ಲ, ಅರ್ಧ ಆದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಸಣ್ಣ ಬ್ಯಾಗ್ ನಲ್ಲಿ ಮೀಡಿಯಂ ಬ್ಯಾಗ್ ಬರುತ್ತೆ, ಬಟ್ ಕಾಣುತ್ತೆ ಕಾಯಿ ಹಣ್ಣು ಆಗಲ್ಲ. ಜೇನು ಡ್ರ್ಯಾಗನ್ ಇಡ್ಬೇಕು ಅಂತ ಒಂದು ಐಡಿಯಾ ಇದೆ, ನಾನು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ, ಡ್ರ್ಯಾಗನ್ ಫ್ರೂಟ್ ಎಲ್ಲಾದ್ರೂ ಸಾಪ್ಲಿಂಗ್ ಸಿಗುತ್ತಾ ಅಂತ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದುವರೆಗೆ ಬೆಂಗಳೂರಿನ ನಿವಾಸಿಗಳಾಗಿರುವ ಎಸ್ ಎ ರಾಜಶೇಖರ್ ಮತ್ತು ಪತ್ನಿ ಲಲಿತಾ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ತಾರಸಿಯಲ್ಲಿ ಬಗೆ ಬಗೆಯ ತರಕಾರಿಗಳನ್ನ ಹೂವಿನ ಗಿಡಗಳನ್ನ ಇವರು ಬೆಳೆದುಕೊಳ್ತಾ ಇರೋದನ್ನ ಹಂಚಿಕೊಂಡ್ರು. ನೆಲ ಇಲ್ಲ ತವರಿಗೆ ನೆಲೆ ತಾರಸಿ, ಅದುವೇ ಜಮೀನು ಇಲ್ಲದವರ ಕೃಷಿ, ಅಕ್ಕಪಕ್ಕದವರಿಂದ ಇಲ್ಲ ಕಸಿವಿಸಿ, ತೊಂದರೆಗಳಿವೆ ಎಂಬುದು ಹುಸಿ, ತೊಂದರೆಗಳಿವೆ ಎಂಬುದು ಹುಸಿ. ತಾರಸಿಯಲ್ಲಿಡೀ ಕುಂಡ ಚೀಲಗಳನ್ನು ಬಳಸಿ ಪ್ಲಾಸ್ಟಿಕ್ ಕಬ್ಬಿಣದ ಡ್ರಮ್ಗಳನ್ನು, ಇಡೀ ಥರ್ಮಾಕೋಲ್ ಬಾಕ್ಸುಗಳನ್ನು ಮಾಡಿಕೊಳ್ಳಿ ಅಲ್ಲಲ್ಲಿ ಕಟ್ಟೆಗಳನ್ನು, ಮಾಡಿಕೊಳ್ಳಿ ಅಲ್ಲಲ್ಲಿ ಕಟ್ಟೆಗಳನ್ನು. ತಾರಸಿಯಲ್ಲಿ ಕೃಷಿ, ಓ ಕೃಷಿಯಿಂದ ಹಾನಿಯಿಲ್ಲ ಆಗುವುದು ಪ್ರಯೋಜನ ಏನೆಲ್ಲ, ಭಾರದಿಂದ ಹೊರೆ ಏನೇನು ಇಲ್ಲ, ನೀರು ನಿಂತು ಹಾಳಾಗೋ ಪ್ರಶ್ನೆ ಇಲ್ಲ, ನೀರು ನಿಂತು ಹಾಳಾಗುವ ಪ್ರಶ್ನೆ ಇಲ್ಲ, ಆಡು ಕುರಿ ಬಾಯಿ ಹಾಕುವುದಿಲ್ಲ, ಅವರಿವರು ಕೈ ಹಾಕಿ ಗಿಡಿಸುವುದೇ ಇಲ್ಲ, ರಕ್ಷಣೆಗೆ ಯಾರ್ಯಾರು ಬೇಕಾಗಿಲ್ಲ, ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಕೃಷಿ. ಕೇಳಿಗರೆ, ಇತ್ತೀಚೆಗೆ ಕುಶಾಲನಗರ ತಾಲೂಕು ಕೆದಕಲ್ಲು ಗ್ರಾಮದ ಶಿವಶಂಕರ್ ಅವರ ತೋಟಕ್ಕೆ ಹೋದಾಗ ಶನಿವಾರ ಸಂತೆ ಹತ್ತಿರ ಇರುವ ರಾಮನಹಳ್ಳಿಯ ನಿರಂಜನ್ ಅವರು ಬಂದಿದ್ರು. ಕಾಂಗ್ರೆಸ್ ತಳಿಯ ಎತ್ತುಗಳನ್ನ ಖರೀದಿ ಮಾಡಲಿಕ್ಕೆ ಮಾತುಕತೆ ನಡೀತಾ ಇತ್ತು. ಹಾಗೆ ಅವರನ್ನು ಮಾತನಾಡಿಸಿದ್ವಿ, ಏನು ಬೆಳೆ ಮಾಡ್ತಿದ್ದೀರಿ ಅಂತ ಅನ್ಕೊಂಡು. ತುಂಗಾ ಭತ್ತವನ್ನ ಬೆಳ್ಕೊಳ್ತಾಯಿದ್ದೀನಿ 16 ವರ್ಷಗಳಿಂದ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಅವರ ಅನುಭವಗಳು ಚೆನ್ನಾಗಿದ್ದಾವೆ. ನಿರಂಜನ್ ಅವರೇ, ಏನು ಓದಿದ್ದು ನೀವು? ಬಿ ಎ ಓದಿದ್ವಿ ಸರ್. ಯಾವಾಗ ಮುಗಿಸಿದ್ರಿ? 99 ಇಸ್ವಿ. ಬಿ ಎ ಮುಗಿಸ್ಕೊಂಡು ಮತ್ತೇನಾದ್ರೂ ಉದ್ಯೋಗಕ್ಕೆ ಹೋದ್ರೆ ಹೇಗೆ? ಇಲ್ಲ ಸರ್, ಕೃಷಿ ನಮ್ಮ ಅಪ್ಪ ಎಲ್ಲ ಮಾಡ್ತಾರಿಂದ ಕೃಷಿಲೇ ಇದ್ವಿ. ಭತ್ತ ಚೆನ್ನಾಗಿ ಬೆಳಿತೀವಿ, ಎತ್ತುಗಳಲ್ಲೇ ಉಳ್ತೀವಿ ಸರ್. ಆಮೇಲೆ ಪವರ್ ಟಿಲ್ಲರ್ ಕೆಸರು ಹೊಡ್ಕೊಳ್ತೀವಿ, ಭತ್ತ ನಾಟಿ ಮಾಡ್ತೀವಿ, ಒಳ್ಳೆ ಇಳುವರಿ ತೆಗಿತೀವಿ, ಸಗಣಿ ಗೊಬ್ಬರ ಎಲ್ಲ ಗದ್ದಿಗೆ ಹಾಕ್ತೀವಿ, ಚೆನ್ನಾಗಿ ಬೆಳಿತೀವಿ ಸರ್. ನಾವು ಚೆನ್ನಾಗಿದ್ದೀವಿ ಸರ್. ನಿಮ್ದು ಸ್ವಂತ ಎಷ್ಟು ಗದ್ದೆ ಇದೆ, ತೋಟ ಇದೆ ಸರ್? 3 ಗದ್ದೆ ಇದೆ, ತೋಟ 1-2 ಇದೆ ಸರ್. ಒಟ್ಟು 5 ಸ್ವಂತ ಜಮೀನು ಅಲ್ವಾ? ಸ್ವಂತ ಜಮೀನು ಸರ್. ಇನ್ನು ಬೇರೆಯವ್ರದ್ದು ತೆಗೆದುಕೊಳ್ತೀರಾ ಗುತ್ತಿಗೆಗೆ? ಬೇರೆಯವ್ರ ಗದ್ದೆನು ಗುತ್ತಿಗೆ ತಗೊಳ್ತೀವಿ ಸರ್. ಒಟ್ಟು ಎಷ್ಟು ಎಕರೆಯಲ್ಲಿ ಭತ್ತವನ್ನು ಬೆಳ್ಕೊಳ್ತೀರಿ? 5 ಗದ್ದೆ ಬೆಳಿತೀವಿ ಸರ್. 5.5 ತುಂಗವನ್ನೇ ಬೆಳ್ಕೊಂತ ಬಂದಿದ್ದೀರಾ ಅಥವಾ ಬೇರೆ ಭತ್ತದ ತಳಿಗಳನ್ನು ಹಾಕೊಂಡಿದ್ದೀರಾ? ಬೇರೆ ಭತ್ತನ ಬೆಳೆದಿದ್ವಿ, ಸಣ್ಣದು ಅಂತ, ಅದು ಊಟಕ್ಕೆ ಚೆನ್ನಾಗುತ್ತೆ ಸರ್ ಸಣ್ಣದಾಗಿ. ಇನ್ನು ತುಂಗ ಬೆಳೆಯೋದೆಲ್ಲ ಪುರಿ ಹೋಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ತುಂಗ ಒಳ್ಳೆ ಇಳುವರಿನೂ ಬರುತ್ತೆ. ತುಂಗವನ್ನೇ ಯಾಕೆ ಇಷ್ಟಪಟ್ಕೊಂಡು ಬೆಳೀತಾ ಬಂದಿದ್ದೀರಿ? ಒಂದು ಇಳುವರಿ ಅಂತ ಹೇಳ್ತಾ ಇದ್ರಿ, ಒಳ್ಳೆ ಬೆಲೆ ಅಂತ ಹೇಳ್ತಾ ಇದ್ರಿ, ಮತ್ತಿನ್ನೇನು ಪ್ರಯೋಜನಗಳು? ಈಗ ಅದರ ಹುಲ್ಲು ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳನ್ನು ಹೇಳ್ಬೋದಾ ನೋಡಿ ಸರ್? ಅದು ತೂಕನೂ ಬರುತ್ತೆ ರೈತರಿಗೆ, ಒಳ್ಳೇದು, ಒಳ್ಳೆ ಇಳುವರಿ ಬರುತ್ತೆ, ಆಮೇಲೆ ಹುಲ್ಲು ಒಳ್ಳೆ ಚೆನ್ನಾಗಿರ್ತದೆ, ರೈತರಿಗೆ ಅದೇ ಅನುಕೂಲ ಅಂತ ನಾವು ಅದನ್ನೇ ಬೆಳೆಯೋದು ಜಾಸ್ತಿ ಸರ್. ಹೇಳ್ತಾರೆ ಬಹಳ ಜನ ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ, ಖರ್ಚು ವಿಪರೀತ ಬರುತ್ತೆ, ಆಳು ಕಾಳುಗಳು ಬೇಕಾಗ್ತದೆ, ಇನ್ನು ಏನೇನೋ ಅಂಶಗಳನ್ನು ಇಟ್ಕೊಂಡು ಎಷ್ಟೋ ಕಡೆಗೆ ಗದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಆಸಕ್ತಿಯಿಂದ ಬೆಳ್ಕೊಂತ ಬಂದಿದ್ದೀರಿ, ಬಿಡ್ತಾ ಇಲ್ಲ ಅಲ್ವಾ? ಹೌದು ಸರ್, ಲಾಸ್ ಬರೋದಿಲ್ಲ ಸರ್, ನಾವಾಗಿ ದುಡಿಬೇಕು, ಎಲ್ಲಾನು ಲೆಕ್ಕಕ್ಕೆ ಹೋದ್ರಾಗೋದಿಲ್ಲ, ನಾವೇ ತವರು ಕಡಿಬೇಕು, ಎಲ್ಲ ಮಣ್ಣು ಮಾಡಬೇಕು. ಕೃಷಿ ಉಪಕರಣ ಒಂದು ಟಿಲ್ಲರ್ ಸಾಕು ಸರ್, ಒಬ್ಬ ರೈತರಿಗೆ ಟಿಲ್ಲರ್ ಸಾಕು, ಒಂದ್ ಜೊತೆ ಎತ್ತುಗಳು ಇಟ್ಕೊಂಡು ನಾವೇ ಬೆಳಿತೀವಿ, ಅದರಿಂದ ನಮಗೆ ಲಾಸ್ ಬರೋದಿಲ್ಲ ಸರ್. ಎಕರೆಗೆ ನನಗೆ 28,000 ಲಾಭ ಸಿಕ್ಕಿದೆ ಸರ್, ಹುಲ್ಲು ಅಲ್ಲದಲೆ. 28,000 ರೂಪಾಯಿ ಲಾಭ ಕಾಳಿನಿಂದ, ಹುಲ್ಲಿಂದ? ಹುಲ್ಲಿಂದಲೂ ಒಂದು 13,000-14,000 ಸಿಗುತ್ತೆ ಸರ್. ಎಕರೆಗೆ? ಎಕರೆಗೆ ನಾವು ದನ ಇಟ್ಟರಿಂದ ಹುಲ್ಲೇನಷ್ಟು ಮಾರೋದಿಲ್ಲ. ಎಷ್ಟು ತಿಂಗಳ ಬೆಳೆ ತುಂಗ? ತುಂಗ 5 ತಿಂಗಳು ಸರ್. ಜೂನ್ 17-18 ಹಾಗೆ ಹಾಕಿದ್ರೆ ನವೆಂಬರ್ಗೆ ಲಾಸ್ಟ್ ಕಟಾವಿಗೆ ಬಂದ್ಬಿಡುತ್ತೆ. ನೀವು ಸಾಮಾನ್ಯವಾಗಿ ನಾಟಿ ಮಾಡೋದು ಯಾವಾಗ? ಜುಲೈ 15 ಭತ್ತ ಮಡಿ ಮಾಡಿ 26-27 ದಿವಸಕ್ಕೆ ನಾಟಿ ಮಾಡಬೇಕು. 26-27 ದಿನದ್ದು ಸಸಿನ ನೀವು ಕೈಯಿಂದ ನಾಟಿ ಮಾಡ್ತೀರಾ, ಯಂತ್ರವನ್ನು ಉಪಯೋಗಿಸ್ಕೊಳ್ತೀರಾ, ಹೇಗೆ? ಇಲ್ಲ ಸರ್, ಕೈಯಿಂದಲೇ ಜನದಿಂದ, ಅದರಿಂದ ಅನುಕೂಲ ಆಗಿದೆ ಸರ್. ಸಗಣಿ ಗೊಬ್ಬರ ಎಷ್ಟು ಕೊಡ್ತೀರಿ? ಎಕರೆಗೆ 2 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕ್ತೀವಿ, ಅದರಿಂದ ಚೆನ್ನಾಗಿರುತ್ತೆ. ಇನ್ನು ರಾಸಾಯನಿಕ ಗೊಬ್ಬರ ಹೇಳ್ತಾರೆ, ಇಷ್ಟು ಚೀಲ ಕೊಟ್ವಿ 1 ಎಕರೆ ಭತ್ತಕ್ಕೆ ಅಂತ ಅನ್ಕೊಂಡು. ನೀವು ರಾಸಾಯನಿಕ ಗೊಬ್ಬರ ಸುಪಾಲ ಸರ್, ನಾವು ಸುಪಾಲ ಎಕರೆಗೆ 1 ಕಾಲ್ ಚೀಲ ಹಾಕ್ತೀವಿ. ಯೂರಿಯಾ ಅಂಶ ಹಾಕ್ಬಾರ್ದು. ಏನು 1 ಸಾರಿ 2 ಸಾರಿ ಕೊಡ್ತೀರಾ, ಹೇಗೆ? ಒಂದೇ ಸಲ ಸರ್. ಮೇಲೆ ಹೊಡೆಯ ಟೈಮಲ್ಲಿ ಸ್ವಲ್ಪ ಪೊಟಾಸ್ ಹಾಕ್ತೀವಿ, ಅದರಿಂದ ಕಾಳು ಗಟ್ಟಿಯಾಗುತ್ತೆ, ತೂಕ ಬರುತ್ತೆ. ಬೇರೆ ತಳಿಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ 1 ಚೀಲಕ್ಕೆ ಎಷ್ಟು ತೂಕ ಬರುತ್ತೆ ಭತ್ತ ತುಂಗದಲ್ಲಿ? ತುಂಗದಲ್ಲಿ 1 ಚೀಲ ಬರ್ತದೆ ಸರ್, ಈಗಲೇ ಪ್ಲಾಸ್ಟಿಕ್ ಚೀಲ, ಅದರಲ್ಲಿ 76-77 ಕೆಜಿ ಬರುತ್ತೆ. ಬೇರೆದು? ಬೇರೆವೆಲ್ಲ ಬರೋದಿಲ್ಲ ಸರ್, 47-48 ಬರ್ಬೋದು ಅಷ್ಟೇ. ತುಂಗ ಪ್ರತಿ ವರ್ಷ ನೀವು ಬೆಳ್ಕೊಂತ ಬಂದಿದ್ರಿ, ಬಿತ್ತನೆ ಬೀಜ ಹೇಗೆ ಇಲಾಖೆಯಿಂದ ತಗೊಂಬರ್ತೀರಾ ಅಥವಾ ನಿಮ್ದೇ ಬೀಜ ಇಟ್ಕೊಂತೀರಾ? ಇಲಾಖೆಯಿಂದಲೇ ತರ್ತೀವಿ ಸರ್. ಎಕರೆ 25 ಕೆಜಿ ಕೊಡ್ತಾರೆ, ನಮಗೆ ಸಾಲದಲ್ಲಿ 30 ಕೆಜಿ ಬೇಕು, ಕೃಷಿ ಇಲಾಖೆಲೇ ಕೊಡ್ತಾರೆ, ಅಲ್ಲಿಂದಲೇ ತಂದು ಹಾಕ್ತೀವಿ. ಮುಂಗಾರಿಯಲ್ಲಿ ಮಾತ್ರ ಬೆಳ್ಕೊಳ್ತೀರಾ, ಹಿಂಗಾರಿಯಲ್ಲಿ ಅಥವಾ ಇನ್ನು ಬೇರೆ ಸಂದರ್ಭದಲ್ಲಿ ಹಾಕೊಳ್ತೀರಾ, ಹೇಗೆ? ಈ ವರ್ಷ ಹಿಂಗಾರು ಈಗ ತಾನೇ ಆಗಿ ಹಾಕಿದ್ವಿ ಸರ್, ಬೀಜ ಬಿತ್ತನೆ ಮಾಡಿದ್ನಿ, ಇನ್ನ 26 ದಿವಸಕ್ಕೆ ಮಾಡ್ಬೇಕು ಅದು. ಊಟದ ಭತ್ತ ಸಣ್ಮದು ಅಂತ. ಅಂದ್ರೆ ಈಗ ತುಂಗವನ್ನ ಬೆಳೆದಿದ್ರಲ್ಲ, ಅದೇ ಜಾಗದಲ್ಲಿ ಸಣ್ಮದು ಭತ್ತವನ್ನ ಬೆಳ್ಕೊಳ್ತೀರಾ? ಹೌದು ಸರ್, ತುಂಬಾ ನೀರಿದೆ ಈ ವರ್ಷ, ಅದರಿಂದ ಬೆಳೀತಾ ಇದೀವಿ ಸರ್. ಈ ಮತ್ತೆ ತುಂಗ ಭತ್ತವನ್ನ ಬೆಳೆಯುವ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಕೈಯಿಂದ ನಾಟಿ ಮಾಡ್ಕೊಳ್ತೀವಿ ಅಂತ. ಕಟಾವು? ಕಟಾವು ಸರ್, ಈ ಮಳೆ ಬಂದಿದ್ದ 5 ಸಲ ಹಾರ್ವೆಸ್ಟ್ ಅಂತ ಒಂದು ತಮಿಳ್ನಾಡಿನೆಲ್ಲ ಮಿಷಿನ್ ಬರ್ತವೆ, ಅದ್ರಲ್ಲಿ ಕುಯ್ದುಬಿಟ್ವಿ. ಇಲ್ಲ ಅಂದ್ರೆ ನಮ್ದು ಸಣ್ಣದೊಂದು ಗದ್ದೆ ಕುಯ್ಯ ಮಿಷಿನ್ ಬರ್ತವೆ, ಅದ್ರಲ್ಲಿ ಕುಯ್ದುಬಿಟ್ಟು ಚೆನ್ನಾಗಿ ಹುಲ್ಲು ಒಳ್ಳೇದು ಇದಾಗುತ್ತೆ ಸರ್. ಯಂತ್ರವನ್ನ ಬಳಕೆ ಮಾಡಿಕೊಂಡ್ರೆ ಹುಲ್ಲು ಅಷ್ಟೊಂದು ಸಿಗುದಿಲ್ಲ ಅಂತ ಅನ್ಕೊಂಡು ಹೇಳ್ತಾರಲ್ವಾ? ಹೌದು ಸರ್, ಸುಮಾರು ಹಾಳಾಗುತ್ತೆ. ಏನ್ ಮಾಡೋದು ಸರ್, ಈಗ ಮಳೆ ಹಂಗಾಗ್ಬಿಡ್ತಲ್ಲ, ಅದರಿಂದ ಕಷ್ಟ ಸರ್. ಈಗ ಗದ್ದೆ ನೀವು ಗುತ್ತಿಗೆ ತೆಗೆದುಕೊಳ್ತೀರಲ್ಲ 2-3 ಎಕರೆ, ಎಕರೆಗೆ ಎಷ್ಟಂತ ದುಡ್ಡು ಕೊಡ್ತೀರಿ? ಈಗೆಲ್ಲ ಬಹಳ ಕಮ್ಮಿ ಕೊಡ್ತಾರೆ ಸರ್, ಎಕರೆಗೆ 4,000-5,000 ಕೊಟ್ಟರೆ ಸಾಕು, ಇಲ್ಲದ್ರೆ ಊಟಕ್ಕೆ ಭತ್ತ ಕೊಟ್ಟು ಹುಲ್ಲು ಕೊಟ್ಟರೆ ಸಾಕು ಅವರಿಗೆ ಹಸುಗೆ, ಅದರಿಂದ ಮಾಡ್ತಿದ್ವಿ. ಹಾಳು ಬಿಡೋದ್ಕಿಂತ ಗದ್ದೆ ಮಾಡಿಕೊಂಡು ಬೆಳೆ ತೆಗೆದುಕೊಂಡ್ರೆ ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ಬೇರೆಯವರಿಗೂ ಕೊಡ್ತಾರೆ, ಅಥವಾ ಅವರೇ ಮಾಡಿಕೊಂಡು ಲಾಭ ಸಿಗಲಿಲ್ಲದ್ರೂ ನಿರ್ವಹಿಸ್ಕೊಂಡು ಹೋಗ್ತಾರೆ. ಭತ್ತದಲ್ಲಿ ನಿಮ್ಮ ಕಡೆಗೆ ಯಾವ ತಳಿಯನ್ನ ಬಹಳ ಹೆಚ್ಚಾಗಿ ಬೆಳೆದ್ಕೊಳ್ತಾರೆ ತುಂಗಾಲದಲ್ಲೇ? ತುಂಗ, VNR, VNR ಪ್ಲಸ್, ಇನ್ನು ಊಟಕ್ಕೆಲ್ಲ ಸಣ್ಣ ಭತ್ತ, ಸಣ್ಣದು ಹನುಮಾನ್, ಹಿಂಗೆಲ್ಲ ಸುಮಾರು ಬರ್ತದೆ ಸರ್. ಇವಾಗ ಹೇಗೆ ನೀವು ಮಾರಾಟ ಮಾಡೋದು, ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಕೊಡ್ತೀರಿ, ಹೇಗೆ? ಸರ್, ಅಲ್ಲೇ ನಮ್ಮ ಸನೋಸಂತಲ್ಲಿ ಇದ್ದಾರೆ ವ್ಯಾಪಾರಗಾರರು. ಈಗ RMC ಹಾಕೋಣ ಅಂದ್ರೆ ಸರ್, ಚೀಲ ಮಾಡ್ಬೇಕು, ಕಾಯ್ಬೇಕು, ತಗೊಂಡೋಗ್ಬೇಕು, ತುಂಬಾ ಕಷ್ಟ ಆಗುತ್ತೆ ಸರ್, ಖರ್ಚು ಜಾಸ್ತಿ ಬರುತ್ತೆ ನಮಗೆ. ಅದರಿಂದ ನಾವು ಇಲ್ಲೇ 1700-800 ಕಟಾವ್ ಮಾಡಿ 1-2 ದಿವಸಕ್ಕೆ ತಗೊಂಡೋಗ್ತಾರೆ, ಅದರಿಂದ ಇಲ್ಲೇ ಮನೆ ಹತ್ರನೇ ಕೊಡ್ತೀವಿ. ಹೋದ ವರ್ಷ ಏನು ಬೆಲೆ ಸಿಕ್ತು, ಈ ವರ್ಷ? ಕಳೆದ ವರ್ಷ ಎಲ್ಲ 1600 ಇತ್ತು ಸರ್ ತುಂಗ, ಈ ವರ್ಷ 1800-850 ಇದೆ, ಚೆನ್ನಾಗಿದೆ ಸರ್ ರೇಟ್. ಶ್ರಮ ಪಟ್ಟು ನೀವೆಲ್ಲ ಕೆಲಸ ಮಾಡೋದ್ರಿಂದ ಅನುಕೂಲ. ನೀವು ಮತ್ತು ಮನೆಯಲ್ಲಿ ಯಾರ್ಯಾರು ಕೆಲಸಗಳನ್ನ ಮಾಡ್ತೀರಿ, ಭತ್ತದ ಕೃಷಿಯಲ್ಲಿ ತೊಡಸ್ಕೊಳ್ತೀರಿ? ಹೆಚ್ಚು ನಾನೇ ಸರ್ ಕೆಲಸ ಮಾಡೋದು, ನಮ್ಮ ಸ್ನೇಹಿತರೆಲ್ಲ ಕೂಡಿ ಮಾಡ್ತೀವಿ. ನನ್ನ ಮಕ್ಕಳು ಇದ್ದಾವೆ, PUC ಓದ್ತಿದ್ದಾರೆ, ಸ್ವಲ್ಪ ನಾಟಿ ಟೈಮಲ್ಲೆಲ್ಲ ಟಿಲ್ಲರ್ ಉಳೋದು, ಏನು ಹೆಲ್ಪ್ ಮಾಡ್ತಾರೆ ಸರ್ ಅವರು. ಸ್ವಂತ ಟಿಲ್ಲರ್ ಏನು ಇಟ್ಕೊಂಡಿದ್ರೆ ಹೇಗೆ? ಹೌದು ಸರ್, ಸಬ್ಸಿಡಿದಲ್ಲಿ ತಗೊಂಡಿದ್ವಿ, ಟಿಲ್ಲರ್ಲಿ ಸೀಲ್ ಹೊಡೆಯೋದು, ಆಮೇಲೆ ಕೆಸರೆಲ್ಲನ ಟಿಲ್ಲರ್ ಹೊಡ್ಕೊಂಡು ಕಡಿಮೆ ಖರ್ಚಲ್ಲೇ ಆಗುತ್ತೆ. ಯಾವತ್ತು ತಗೊಂಡ್ರಿ ಸರ್? ಕಳಸಲಿ ನಾವು ಜೂನಲ್ಲಿ ತಗೊಂಡಿದ್ವಿ. ಟಿಲ್ಲರ್ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಬೇರೆಯವ್ರದ್ದು ಬಳಸ್ಕೊಳ್ತಾ ಇದ್ರೆ ಹೇಗೆ? ಹೌದು ಸರ್, ಅಕ್ಕಪಕ್ಕದವ್ರ ಯಾರ್ದಾರು ಇಸ್ಕೊಂಡು ಇದ ಮಾಡ್ತಾ ಇದ್ವಿ, ಅದು ಸ್ವಲ್ಪ ಬಾಡಿಗೆ ಕೊಡ್ಬೇಕಲ್ಲ, ಕಷ್ಟ ಆಗ್ತಾ ಇತ್ತು. ಈ ನಮ್ದೇರಿಂದ ಡೀಸೆಲ್ ಹಾಕೊಂಡು ನಾವೇ ಉತ್ಕೋಬೋದಲ್ವಾ, ಅನುಕೂಲ ಆಗ್ತದೆ ಸರ್. ಹುಲ್ಲಿನ ಬೆಲೆ ಹೇಗಿದೆ, ಯಾವ ಪ್ರಕಾರ ನೀವು ಕೊಡ್ತೀರಿ, ಕಂತೆ ಕಂತೆ ಕೊಡ್ತೀರಾ ಅಥವಾ ಲೋಡ್ ಗಟ್ಲೆ ಕೊಡ್ತೀರಾ, ಹೇಗೆ ಸರ್? ಕಂತೆಗೆಲ್ಲ ಅದು ಒಳ್ಳೆ ರೇಟ್ ಇದೆ ಸರ್, ಈ ವರ್ಷ ದಕ್ಷಿಣ ಕನ್ನಡ ಹೋಗ್ಬಿಡುತ್ತೆ ಹುಲ್ಲೆಲ್ಲ. ಒಂದು ಸೂಡಿ ಕಂತೆ ಅಂತ ಹೇಳ್ತಾರೆ, ಸಾಧಾರಣ ಕಟ್ತಾರೆ, 1 ಕೆಜಿ 2 ಕೆಜಿ ಬರೋದು 10 ರೂಪಾಯಿ 12 ರೂಪಾಯಿ ಇದೆ. ಗೌರಿ ಈ ಟೈಮ್ಗೆಲ್ಲ ಇಟ್ಕೊಂಡ್ರೆ 18-20 ಕೆಲ ಹೋಗುತ್ತೆ ಸರ್. ಅದು ಯಾವುದೇ ಆಗಲಿ, ಬದುಕಿನಲ್ಲಿ ಶ್ರಮ ಪಟ್ಟರೆ ಸಾರ್ಥಕ ಮತ್ತು ನೆಮ್ಮದಿಯನ್ನ ಕಾಣಲಿಕ್ಕೆ ಅವಕಾಶ ಆಗ್ತದೆ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ನಿರಂಜನ್ ಅವರೇ? ನಾವಿದ್ವಿ, ನಮ್ಮ ಶ್ರೀಮತಿ ಅವರಿದ್ದಾರೆ, 2 ಗಂಡ್ಮಕ್ಳು ಸರ್, ಒಬ್ಬ PUC ಓದ್ತಿದ್ದಾನೆ, ಒಬ್ಬ 9ನೇ ತರಗತಿ ಓದ್ತಿದ್ದಾನೆ. ಮನೆಯವರು ಸಹ ಭಾಗಿ ಆಗ್ತಾರೆ? ಹೇಗೆ ಭಾಗಿ ಆಗ್ತಾರೆ ಸರ್? ಅಷ್ಟೊಂದು ಆಗೋದಿಲ್ಲ, ಸಣ್ಣ ಪುಟ್ಟ ಕೆಲಸ ಬರ್ತಾರೆ ಸರ್. ಇನ್ನು ನಾಟಿ ಟೈಮಲ್ಲಿ ಅಡಿಗೆ ಮಾಡ್ಬೇಕಲ್ಲ, ಅದರಿಂದ ಸ್ವಲ್ಪ ಕಮ್ಮಿ. ಅವರು ತೋಟವನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ತಾ? ತೋಟನು ಚೆನ್ನಾಗಿದೆ ಸರ್, ಅರೇಬಿಕಾ ಹಾಕಿದ್ವಿ, ರೋಬಸ್ಟನ್ನು ಹಾಕಿದ್ವಿ, ಚೆನ್ನಾಗಿದೆ ಸರ್. ಯಾವುದು ಅರೇಬಿಕಾದಲ್ಲಿ, ಚಂದ್ರಗಿರಿ ಮತ್ತೆ ಇನ್ನು ಬೇರೆ ತಳಿ? ನಮ್ದು 7-9 ಅಂತ ಸೆಲೆಕ್ಷನ್, ಚೆನ್ನಾಗಿದೆ ಸರ್. ಅದು ಇಳುವರಿ ಬರ್ತಾ ಇದೆಯಾ ತೋಟದಲ್ಲಿ? ಬರ್ತಾ ಇದೆ ಸರ್, ಬರ್ತಾ ಇದೆ. ಎಷ್ಟು ಸಿಗ್ತಾ ಇದೆ? ಎಕರೆಗೆ 1 19-20 ಚೀಲ ಕುಯ್ತಾ ಇದ್ವಿ ಸರ್, ಇವಾಗ ಮುಂದೆ ಚೆನ್ನಾಗಿ ಬಂತು. ಭತ್ತದಲ್ಲಿ ನೀವು ಉಳುಮೆ ಮಾಡ್ಲಿಕ್ಕೆ ಮೊದಲು ಎತ್ತುಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀನಿ, ಆಮೇಲೆ ಟಿಲ್ಲರ್ ನಿಂದ ಮುಗಿಸ್ತೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಎತ್ತುಗಳನ್ನ ಯಾಕೆ ಉಪಯೋಗಿಸ್ಕೊಳ್ತಾ ಇದ್ರಿ ಸರ್ ಎತ್ತುಗಳು ತುಣಿದ್ರೆ ಅದೊಂಥರ ಜೀವಾಮೃತ ಬರುತ್ತೆ, ಅದು ಸಗಣಿ ಹಾಕೋದು ಗಂಜಲ ಗದ್ದೆಲಿ ಗದ್ದೆಲಿ ಟ್ಯಾಟ್ರಲ್ಲಿ ಉಳಿಸಿ ನೋಡಿದ್ಕೂ ಎತ್ತುಗಳಲ್ಲಿ ಉತ್ತು ಮಾಡ್ತೀವಲ್ಲ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ನೋಡಿ ಸರಿಯಾಗಿ ತಿಳ್ಕೊಂಡಿದ್ರಿ, ಅದಕ್ಕಾಗಿ ನೀವು ತಪ್ಪದೆ ಎತ್ತುಗಳನ್ನು ಉಪಯೋಗಿಸ್ಕೊಳ್ತೀರಿ. ಎತ್ತುಗಳನ್ನ ಸಾಕ್ಲಿಕ್ಕೆ ಕೊಟ್ಟಿಗೆ ಮತ್ತೆ ಅದರ ವಿಚಾರದಲ್ಲಿ ಈಗ ಭತ್ತದ ಗದ್ದೆ ಕೆಲಸ ಆದ್ಮೇಲೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೊಳ್ತೀರಾ? ಹಾಗೆ ಸಾಕೊಂಡು ಮುಂದಿನ ಕೆಲಸಗಳಿಗೆ ಅಣಿ ಮಾಡ್ಕೊಳ್ತೀರಾ? ಹೇಗೆ ಹಾಗೆ ಸಾಕ್ತೀವಿ ಸರ್, ಆದ್ರೆ ಈ ವರ್ಷ ಸ್ವಲ್ಪ ವಯಸ್ಸಾಗಿತ್ತು ಅಂತ ಚೇಂಜ್ ಮಾಡಿದ್ವಿ, ಕಾಂಕ್ರೀಟ್ ಎತ್ತು ಸಾಕ್ಬೇಕು ಅಂತ ಇಲ್ಲಿ ಬಂದಿದ್ವಿ ಸರ್. ನೋಡಿ ಹುರುಪಿನಿಂದ ಭತ್ತದ ಕೃಷಿಯಲ್ಲಿ ನಿರಂಜನ್ ಅವರು ಲಾಭವನ್ನು ಮಾಡ್ಕೊಳ್ತಾದೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಕೈಮುಟ್ಟಿ ಕೆಲಸ ಮಾಡಿಕೊಂಡು ಆಳುಗಳನ್ನು ಬಳಕೆ ಮಾಡಿಕೊಂಡು ಭತ್ತದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ ನಿರಂಜನ್ ಅವರು. ಖುಷಿ ಆಯ್ತು, ಕಷ್ಟ ಅಂತ ಅನ್ಕೊಂಡು ಹೇಳ್ಕೊಂಡು ಹಾಗೆ ಬಿಟ್ಟುಕೊಳ್ಳೋದಕ್ಕಿಂತ ಇಷ್ಟಪಟ್ಟು ಭತ್ತವನ್ನಾಗ್ಲಿ ಅಥವಾ ಬೇರೆ ಬೆಳೆಗಳನ್ನಾಗ್ಲಿ ಮಾಡ್ತಾ ಹೋದ್ರೆ ಪ್ರಯೋಜನಕಾರಿ. ತುಂಗಾ ಭತ್ತ ಕುಸಲಕ್ಕಿಗೆ ಹಾಗೆ ಪುರಿಗೆ ಹೋಗುತ್ತಂತ ಅನ್ಕೊಂಡು ಹೇಳ್ತಾ ಇದ್ರು. ಬೇರೆ ಭತ್ತಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ ಪುರಿ ಮತ್ತು ಕುಸಲಕ್ಕಿಗೆ ತುಂಗಾ ಭತ್ತ ನಿರಂಜನ್ ಅವರೇ? ಒಳ್ಳೆಯದು, ಬೇಗ ಸೇಲ್ ಆಗುತ್ತೆ ಸರ್, ಮಾರಾಟಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿ ಹೋಗುತ್ತೆ. ಅನ್ನಕ್ಕೆ ಉಪಯೋಗಿಸ್ಕೊಳ್ಬಹುದಾ? ಇಲ್ಲ ಸರ್, ಊಟಕ್ಕೆ ಆಗೋದಿಲ್ಲ, ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ, ಮಾರಾಟಕ್ಕೆ ಚೆನ್ನಾಗಿದೆ, ಪುರಿಗೆ ಕುಸಲಕ್ಕಿ ಎಲ್ಲ ಹೋಗುತ್ತೆ. ನೋಡಿ ಪದವಿ ಮಾಡಿಕೊಂಡು ಕೃಷಿಯಲ್ಲಿ ಆಸಕ್ತಿಯಿಂದ ತಮ್ಮನ್ನ ತೊಡಸ್ಕೊಂಡು ಹೋಗ್ತಾ ಇದ್ರಿ, ಖುಷಿ ಆಯ್ತು ನಿರಂಜನ್ ಅವರೇ, ಒಳ್ಳೇದಾಗ್ಲಿ. ಈ ರೀತಿಯ ಆಲೋಚನೆಗಳು ಮನಸ್ಸುಗಳು ನಮ್ಮಲ್ಲಿದ್ರೆ ಕೃಷಿಯಲ್ಲಿ ಎಷ್ಟೆಲ್ಲ ಒಳ್ಳೇದಾಗ್ತದೆ ಅನ್ನೋದಕ್ಕೆ ನೀವು ಹಂಚಿಕೊಂಡ ವಿಚಾರಗಳಿಗೆ ಸಾಕ್ಷಿ ಆಗ್ತವೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ಕೇಳಿದ್ರೆ ಇದುವರೆಗೆ ಶನಿವಾರ ಸಂತೆ ಹತ್ರ ಇರುವ ರಾಮನಹಳ್ಳಿಯ ನಿರಂಜನ್ ಅವರು ತುಂಗಾ ಭತ್ತದ ಬೇಸಾಯದಲ್ಲಿನ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ನಿರಂಜನ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9480219899. ಕೇಳಿದರೆ ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಕಾಫಿ ತೋಟಗಳ ಮಣ್ಣು ಪರೀಕ್ಷೆ ಕುರಿತು DS ಮುಖಾರಿಬ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಂಧವರಿಗೆಲ್ಲ ನಮಸ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿಯೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವಾನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ನೆಲಜಿ ಗ್ರಾಮತರ ಆನೆಡ ದಿವಂಗತ ಮುತ್ತಪ್ಪ ಎಂಗಡಪೊಣ್ಣು ಆನಡ ನಂಜವ್ವ ಲೀಲಾಮಣಿ ಒಂಬತ್ಮೂರು ಬಯಂತಲು ಇಂದು ಮರಣಪಟ್ಟಿತು. ತಾಮನೆ ಕೋಪಟ್ಟಿ ಚನ್ನಪ್ಪಂಡ ಅಂಗಡ ದಫನ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಅಂಗಡ ಸ್ವಂತ ಮನೆ ನಡಪ ಅಂದು ಒಕ್ಕಕಾರ ಹರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪಿ ಓದುತ್ತಿಯವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಇಂದು ಮಡಿಕೇರಿ ಪಟ್ಟಣ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮನ ಸರಿಯಾಗಿ ಹರಿಹರಿಗೆ ತಲುಪಿಸೋಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಸಾರ್ವಜನಿಕ ಶಿಕ್ಷಣ, ಅಲ್ಪಸಂಖ್ಯಾತರ ಕಲ್ಯಾಣ, ಜಿಲ್ಲಾ ಪಂಚಾಯಿತಿ, ಕೈಗಾರಿಕೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಕೌಶಲಾಭಿವೃದ್ಧಿ ಸೇರಿದಂತೆ ಸುಮಾರು ಇಲಾಖೆಗೆ ತಮ್ಮ ಇಲಾಖೆಗೆ ಬರುವ ಕಾರ್ಯಕ್ರಮನ ಅರ್ಹರಿಗೆ ತಲುಪಿಸೋಕು ಪ್ರಗತಿ ಸಾಧಿಸೋಕು ಯಾವುದೇ ಕಾರಣಕ್ಕೂ ತಡ ಮಾಡಿಕಾದಂತ ಸೂಚನೆ ಕೊಟ್ಟಳು. ಇದೇ ಹೊತ್ತಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ದಿವಾಕರವು ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳ ಉದ್ದೇಶ ಮತ್ತು ಪ್ರಗತಿ ಕುರಿತು ಮಾಹಿತಿ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟ ಸುಮಾರು ಇಲಾಖೆಯ ಅಧಿಕಾರಿಗೆ ಹಾಜರಿದ್ದವು. ಗೋಣಿಕೊಪ್ಪ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರಯನ ಸರಿ ಮಾಡಿಕೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಗೋಣಿಕೊಪ್ಪ ಉಪವಿಭಾಗ ಕಚೇರಿನ ಅಂಗಳಲ್ಲಿ. ಹಂಗೆ ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿಯ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರಯನ ಸರಿ ಮಾಡಿಕೆ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ವಿರಾಜಪೇಟೆ ಉಪವಿಭಾಗ ಕಚೇರಿನ ಅಂಗಳಲ್ಲಿ ಜನಸಂಪರ್ಕ ಸಭೆ ನಡೆದಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಅಂಗಳಲ್ಲಿ ಕಟ್ಟುತ್ತಿರುವ 450 ಹಾಸಿಗೆ ಸಾಮರ್ಥ್ಯದ ಕಟ್ಟಡ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಬರುವ ತಿಂಗಳ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯು ಜಿಲ್ಲೆಗೆ ಬರುವ ಸಾಧ್ಯತೆ ಉಂಟು. ಈ ಹೊತ್ತಲ್ಲಿ 150 ಹಾಸಿಗೆ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆನ ಕಟ್ಟಡನ ಬರುವ ತಿಂಗಳ 17 ಮಾರ್ಚ್ ಮುಗಿಸೋಕುತ್ತ ಸಂಬಂಧಪಟ್ಟ ಇಂಜಿನಿಯರ್ಗೆ ಸೂಚನೆ ಕೊಟ್ಟಳು. ಶ್ರೀ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆಯಲ್ಲಿ 3 ತಿಂಗಳ ಟೈಲರಿಂಗ್ ತರಬೇತಿನ ಕೊಟ್ಟವೆ ಕುಸೀರವು ಆಶ್ರಮಕ್ಕೆ. ಇದೇ ತಿಂಗಳ 28 ಅರ್ಜಿನ ಕೊಡಕ್ಕೆ ಬರುವ ತಿಂಗಳ 3 ಮಾರ್ಚ್ ತರಗತಿಗೆ ಸುರಾದಿತ್ತ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆನ ಸುಮಾರು ತೋಟಗಳಲ್ಲಿ ಕನಿಷ್ಠ ಸಂಬಳಕ್ಕಿಂತ ಕಮ್ಮಿ ಸಂಬಳ ಕೊಡ್ತಿರೋ ಕುರಿತು ಪುಕಾರ್ಗ ಕೇಳಿ ಬರ್ತಾ ಉಂಟು. ಈ ನಿಟ್ಟಲ್ಲಿ ಜಿಲ್ಲಾಧಿಕಾರಿಯವಕ್ಕೆ ಹಂಗೆ ಕಾರ್ಮಿಕ ಇಲಾಖೆ ಕಚೇರಿಗೆ ಪುಕಾರ್ಗ ಬರ್ತಿರೋದ್ರಿಂದ ತೋಟದ ಮಾಲೀಕರು ತಮ್ಮ ಕೆಲಸದವಕ್ಕೆ ಸರ್ಕಾರ ಗೊತ್ತು ಮಾಡಿರುವ ಕನಿಷ್ಠ ಸಂಬಳನ ಕೊಡಕು 2022-23 ಸಾಲಿಗೆ ತೋಟ ಕೆಲಸದವಕ್ಕೆ ದಿನದ 8 ಗಂಟೆನ ಕೆಲಸಕ್ಕೆ 376.77 ರೂಪಾಯಿ ಸಂಬಳನ ಗೊತ್ತು ಮಾಡಿರುತ್ತ ಕೊಡಗು ಉಪವಿಭಾಗದ ಕಾರ್ಮಿಕ ಅಧಿಕಾರಿಗಳ ತಿಳಿಸಿಳು. ಜಿಲ್ಲೆಯಲ್ಲಿ ಕರೆಂಟ್ ಹಂಚಿಕೆ ಹಾಕಿರುವ ಕರೆಂಟ್ ವೈರ್ಗ ಸುಮಾರೆಲ್ಲ ತೋಟಗಳ ಮರಗಿಡಗಳ ನಡುಲಿ ಹಾದು ಒಟ್ಟು ಮರಗಳ ಕೊಂಬೆಗಳ ಕಡಿಯಕನ ಕಂಬಗ ಬಗ್ಗಿ ತಂತಿಗ ತಗ್ಗಿಕೊಂಡು ನೆಲಕ್ಕೆ ಬಿದ್ದು ಕರೆಂಟ್ ಅವಘಡಗ ಆಗ್ತಾ ಇದ್ದದೆ. ಆದ್ದರಿಂದ ಇಂಥ ವೈರ್ಗ ಕಂಬಗ ಕಂಡ್ರೆ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪುಕಾರು ಕೊಡಕು. ಹಂಗೆ ಇದೀಗ ತೋಟಗಳಲ್ಲಿ ಒಳ್ಳೆಮೆಣಸು ಕೊಯ್ಯಕ್ಕೆ ಮರದ ಕೊಂಬೆಗಳ ಕಡಿಯಕ್ಕೆ ಅಲ್ಯೂಮಿನಿಯಂ ಏಣಿಗಳ ಮತ್ತೆ ನೀರು ಹಾರಿಸಿಕೆ ಅಲ್ಯೂಮಿನಿಯಂ ಸ್ಪ್ರಿಂಕ್ಲರ್ ಪೈಪ್ಗಳ ಬಳಸಿವೆ. ಇದು ಕರೆಂಟ್ ವೈರಿಗೆ ತಾಗಿ ಕರೆಂಟ್ ಅವಘಡಗ ಆಗ್ತಾ ಇದ್ದದೆ. ಆದ್ದರಿಂದ ಅಲ್ಯೂಮಿನಿಯಂ ಕಬ್ಬಿಣದ ಏಣಿನ ಬದಲು ಬೆದರು ಇಲ್ಲರೆ ಫೈಬರ್ ಏಣಿಗಳ ಬಳಸಿಕೊಂಡು ಕರೆಂಟ್ ಅವಘಡ ತಡೆಯಕ್ಕೆ ಇಲಾಖೆಯೊಟ್ಟಿಗೆ ಸಹಕರಿಸಕುತ್ತ ಇಲಾಖೆಯ ಕಾರ್ಮಿಕ ಇಂಜಿನಿಯರ್ ತಿಳಿಸಿಳು. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮೇಕೇರಿ ಫೀಡರ್ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮೇಕೇರಿ, ಕಡಗದಾಳು, 60 ಒಕ್ಕಲು, ಬಿಳಿಗೇರಿ, ಹಾಕತ್ತೂರು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಅಂತ ಇಲಾಖೆಯ ಕಾರ್ಮಿಕ ಇಂಜಿನಿಯರ್ ತಿಳಿಸಿಳು. ಜಿಲ್ಲಾಡಳಿತ ಹಂಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕೂಡುಕೂಟಲ್ಲಿ ಭಾರತ ಸರ್ಕಾರದ ರಾಷ್ಟೀಯ ವೃತ್ತಿ ಸೇವಾ ಯೋಜನೆಯಲ್ಲಿ ಇದೇ ತಿಂಗಳ ತಾರೀಕು 28 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ಸೋಮವಾರಪೇಟೆ ಸಂತ ಜೋಸೆಫರ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ಪಡ್ಕೊಂಡಿರೋ ಸರಿಯಾದ ದಾಖಲಾತಿಗಳೊಟ್ಟಿಗೆ ಮೇಳಲ್ಲಿ ಭಾಗವಹಿಸಕುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿಳು. ಮಡಿಕೇರಿ ತಾಲೂಕಿನ 3 ಅಂಗನವಾಡಿ ಕಾರ್ಯಕರ್ತೆ, 4 ಅಂಗನವಾಡಿ ಸಹಾಯಕಿಯರು, ಸೋಮವಾರಪೇಟೆ ತಾಲೂಕಿನ 3 ಅಂಗನವಾಡಿ ಕಾರ್ಯಕರ್ತೆಯರು, 12 ಅಂಗನವಾಡಿ ಸಹಾಯಕಿಯರು, ಪೊನ್ನಂಪೇಟೆ ತಾಲೂಕಿನ 11 ಅಂಗನವಾಡಿ ಕಾರ್ಯಕರ್ತೆಯರು, ಹಂಗೆ 22 ಅಂಗನವಾಡಿ ಸಹಾಯಕಿಯರ ಚಾಕ್ರಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 24 ಆಖೇರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ February 13-28 ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. February 13 ಮರಣಪಟ್ಟ ಮಾದಾಪುರ 30 ಗ್ರಾಮ ಮುಕ್ಕಾಟಿರ ಎಸ್ ಅಪ್ಪಯ್ಯ ಎಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚೆ ಮಧ್ಯಾಹ್ನ 12 30 ಗ್ರಾಮತ್ಲುಳ್ಳ ಎಂಡ ಸ್ವಂತ ಮನೆಯಲ್ಲಿ ನಡಪ. ಇಂದು ಬೈಟಾಪಕ ಕಲ್ಲು ಇಡಪ ಕಾರ್ಯ ಉಂಡು. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನುಂದು ಐಂಡ ಮಕ್ಕ ಪಿಂಗ ಮುಕ್ಕಾಟಿರ ಒಕ್ಕಕಾರ ಕಂಡಿತು. ಊರ್ತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊರ್ತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ, 220095. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ 4ನೇ ಬಾರಿಗೆ ಸೋಮವಾರಪೇಟೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಇದೇ February 24-27 ಆಮ್ರಯುಕ್ತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಖರೀದಿಯ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ. ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 ಕೆಜಿ ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ ಯಾವುದೇ ಕಡಿತವಿಲ್ಲದೆ. ಸ್ಥಳ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನದ ಆವರಣ, ಸೋಮವಾರಪೇಟೆ. ಎಲ್ಲಾ ಕೊಡವ ಒಕ್ಕಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಗ ಕೊಡವ ಹಾಕಿ ಅಕಾಡೆಮಿರ ಆದ ನೆಲೆ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚ್ಚೋಳಂಡ ಒಕ್ಕ ಹಾಕಿ ನಮ್ಮೆ. ಇದೇ March 18 ಶುರುವಾಪ ಒಕ್ಕಪೆದ ನೊಂದವಣಿಕ February 16 ಆಕಿರಿ ದಿನ. ಎಲ್ಲಾರು ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡೋಣ. ನೋಂದಣಿ ಮಾಡುವಕ್ಕ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚ್ಚೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲಲ್ ಅಪ್ಪಚ್ಚೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬರ್, ಮೂರ್ನಾಡಲ್ ಕಂಬಿರಂಡ ಯೋಗೇಶ್, ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿಲ್ ಅಪ್ಪಚ್ಚೋಳಂಡ ರವಿ ಮಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ಲ ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ಲ ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳ್ಳಿಲ್ ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ, ಶುಂಠಿಗೋಪತ್ಲ ಅಪ್ಪಚ್ಚೋಳಂಡ ಅಜಿತ್ ಅಚ್ಚಯ್ಯ, ವಿರಾಜಪೇಟೆಲ್ ಅಪ್ಪಚ್ಚೋಳಂಡ ಸುರೇಶ್ ಕುಮಾರ್, ಕ್ರಾಸ್ಮಿಟ್ ಅಗ್ರೋ ಸೊಲ್ಯೂಷನ್, ಮಾಳೇಟರ ಶ್ರೀನಿವಾಸ್ ಕೊಡವ ಸಮಾಜ, ಮೂಳೆರ ಉಮೇಶ್ ಉತ್ತಪ್ಪ, ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಕೊಪ್ಪತ್ಲ ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್, ಸಿಡಿ ಮಾದಪ್ಪ, ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ, ಪೊನ್ನಂಪೇಟೆಲ್ ಐನಂಡ ಬೋಪಣ್ಣ, ಕಾವೇರಿ ಎಂಟರ್ಪ್ರೈಸಸ್, ಹುದಿಕೇರಿಲ್ ಚಂಗುಲಂಡ ಸೂರಜ್, ಶ್ರೀಮಂಗಲತ್ ಕೋಳೇರ ಬಾಬು ಗಣಪತಿ ಸ್ಟೋರ್ಸ್, ಬಿರುನಾಣಿಲ್ ಕರ್ತಮಾಡ ಮೋಹನ್ ನಾಣಯ್ಯ, ಬಾಳೆಲೆಲ್ ಆದೆಂಗಡ ಪ್ರಕಾಶ್ ಚಂಗಪ್ಪ, ಗುರುಕೃಪಾ ಎಂಟರ್ಪ್ರೈಸಸ್, ಬಿಟಂಗಾಲತ್ಲ ಮುಖಚಂಡ ನಾಚಪ್ಪ, ಎನ್ಜೆ ಟ್ರೇಡರ್ಸ್ ಕೂಕ್ ಎಥ್ನಿಕ್ ಹಾಲ್ ರ ಎದಿಕೆ, ಅಮ್ಮತ್ತಿಲ್ ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮರಗೋಡು ಸಿದ್ದಾಪುರತ್ಲ ಅಪ್ಪಚ್ಚೋಳಂಡ ಹರೀಶ್ ಸೋಮಯ್ಯ, ಡೀಪ್ ವುಡ್ಸ್ ಎಸ್ಟೇಟ್, ಕಾಕೋಟು ಪರಂಬುಲ್ ಮೇವಡ ಚಿನ್ನಪ್ಪ, ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕಡಗತ್ಲ ಕೋಡಿರ ರಾಬಿನ್ ಸುಬ್ಬಯ್ಯ, ಬೋಬ್ಸ್ ಗೋಲ್ಡ್ ಸ್ಟೋರೇಜ್, ಪಾರಾಣೆಲ್ ಅಪ್ಪನೆ ರೇವಂಡ ರಾಜೇಶ್, ಕಕ್ಕಬೇಲ್ ಪರದಂಡ ಅಶೋಕ್ ಚಿಕನ್ ಸೆಂಟರ್, ಚೇರಂಬಾಣೆಲ್ ಪೊನ್ನಚೆಟ್ಟಿರ ಮಿತ್ರ, ಮೂರ್ನಾಡು ಶಾಸ್ತ್ರಿ ನಗರದ ರಮೇಶ್ ಶಾರದಾ ದಂಪತಿಯ ಪುತ್ರ ಚಿರಂತ್ನ 9ನೇ ವರ್ಷದ ಹುಟ್ಟುಹಬ್ಬ ಇಂದು. ಎಂಆರ್ ಚಿರಂತ್ಗೆ ಶುಭ ಕೋರಿದ್ದಾರೆ ಅಪ್ಪ ಅಮ್ಮ, ಅಜ್ಜ ಸಿದ್ದಲಿಂಗಯ್ಯ, ಅಜ್ಜಿ ಲಕ್ಕಮ್ಮ, ಚಿಕ್ಕಪ್ಪ ನವೀನ, ಚಿಕ್ಕಮ್ಮ ದೇವಿಕಾ, ಅಜ್ಜ ಮುದರ, ಅಜ್ಜಿ ಕಮಲ, ಚಿಕ್ಕಮ್ಮ ಅನಿತಾ, ಚಿಕ್ಕಪ್ಪ ಮಂಜು, ಅಕ್ಕಂದಿರಾದ ವಿದ್ಯಾ ಚೈತ್ರ, ಅಣ್ಣ ಮನೋಜ್, ತಂಗಿ ರಕ್ಷಾ, ತಮ್ಮ ಧ್ರುವಂತು ಮತ್ತು ಬಂಧು ಮಿತ್ರರು. ಎಂಆರ್ ಚಿರಂತ್ ಹ್ಯಾಪಿ ಬರ್ಡೇ. February 13 ಮರಣಪಟ್ಟ ಮಡಿಕೇರಿ ಸುಬ್ರಹ್ಮಣ್ಯ ನಗರ ನಂದೇಟಿರ ಸದನ್ ಚಂಗಪ್ಪ ಎಂಡ ಮಾದ ಕಾರ್ಯ ನಾಳೆ ನಡ್ಕೊಂಡಿಂಜತ್. ಇದಕ್ಕೆ ಅನಿವಾರ್ಯ ಕಾರಣತ್ತುಂಡು ಮಿಂಜಕ ತೆರ್ಕೊಂಜಿ ಇರೋ ತಂಜಾಂಗ್ ಚೆನ್ನಿಯಾಚ ಪೊಲಾಕ 11 ಮಡಿಕೇರಿ ಕೊಡವ ಸಮಾಜತ್ ನಡ್ತುವ. ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಈ ಬದಲಾವಣೆ ಅರಿಂಜಿತ್ತು ಬರನುಂದು ಐಂಡ ಅಮ್ಮ ಪೊಣ್ಣು ಮೋವೋ ಪಿಂಜ ಒಕ್ಕಕಾರ ಕಟ್ಟಣಿತ್. ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿ ಮೇಡಮ್ ಮಮತಾಜಿನ. ಪ್ರಧಾನಮಂತ್ರಿ ಅಯ್ಯಂಡ ಪದ್ನಂಜಿ ಅಂಶತರ ಕಾರ್ಯಕ್ರಮತನ ಅರ್ಹಾಂಕ ಎತ್ತ ಚಿಡುವನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಇಂದು ನಡೆದ ಪ್ರಧಾನಮಂತ್ರಿ ಅಯ್ಯಂಡ ಪದ್ನಂಜಿ ಅಂಶತರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಸಭೆರ ಕೊರವು ಕಾರಿಕೆ ವಹಿಸಿತ್ತು. ಇವು ತಕ್ಕ ಬರಂದತ್ತು. ಪೊಮ್ಮಕ್ಕಡ ಪಿಂಜ ಮಕ್ಕಡ ಅಭಿವೃದ್ಧಿ, ಸಾರ್ವಜನಿಕ ಶಿಕ್ಷಣ, ಅಲ್ಪಸಂಖ್ಯಾತಂಗಡ ಕಲ್ಯಾಣ ಅಭಿವೃದ್ಧಿ, ಪಿಂಜ ಬೋರೆ ಬೋರೆ ಇಲಾಖೆರ ವ್ಯಾಪ್ತಿಕ ಬಪ್ಪ ಕಾರ್ಯ